ನಮ್ಮ ಬ್ರದರ್ ಅವರ ಸಹಾಯದಿಂದ ನಾವು ಅದನ್ನು ಮಾಡಕತ್ತೀವಿ. ಆದರೂ ಸಕ್ಸಸ್ ಆಗಿವಿ. ಮೊದಲೇ ವರ್ಷ ತಾವು ಸ್ವಂತ ಜಮೀನಿನಲ್ಲಿ ಬೆಳೆಯನ್ನು ಬೆಳೆದಾಗ ಏನು ಆ ದಿನದ ಅನುಭವ ಹೇಗಿತ್ತು? ಸ್ವಲ್ಪ ಫಸ್ಟ್ ಕಷ್ಟ ಆಯ್ತು ರೀ, ನಂತರ ಫಸಲು ಕೂಡ ಚೆನ್ನಾಗಿ ಬಂತು, ಆ ಕಾರಣದಿಂದ ಸಂತೋಷ ಆಯಿತು. ಅದು ಸಕ್ಸಸ್ ಆಗಿಬಿಡುತ್ತೆ ಫಸ್ಟ್ನೇ ಇದ್ರಾಗ. ಮೊದಲೇ ಸಾರಿ ಬೆಳೆದಂಥ ಬೆಳೆ ಯಾವುದು, ಮತ್ತು ಆ ಒಂದು ಬೆಳೆಯನ್ನು ಬೆಳೆಯುವಂಥ ಸಂದರ್ಭದಲ್ಲಿ ಪಟ್ಟಂಥ ಶ್ರಮ? ಸರ್, ಫಸ್ಟ್ ಸಜ್ಜಿ ಬೆಳೆದೆ. ಸಜ್ಜಿ ಬೆಳಿಬೇಕಾದ್ರೆ ಮತ್ತೊಬ್ಬರಿಗೆ ಇವ್ರ ಸಲಹೆಯಿಂದನೇ ನಾನು ಬೆಳಿಬೇಕಾದಪ್ಪ ಅಂದ್ರೆ ಭಾಳ ಕಷ್ಟಪಟ್ಟೆ. ಅವಾಗ ಕಷ್ಟಪಟ್ಟು ಆದ್ರೂ ಸಕ್ಸಸ್ ಆಯ್ತು ರೀ. ನೀರಾವರಿ ವ್ಯವಸ್ಥೆ ಅಷ್ಟು ಕಷ್ಟನೇ ಈ ಹುಲಿಹೈದರ್ ಗ್ರಾಮದ ಸುತ್ತಮುತ್ತಲಿನ ಪ್ರದೇಶದಲ್ಲಿ. ಇಂಥ ಒಂದು ಸಂದರ್ಭದಲ್ಲಿ ಕೂಡ ಈ ಶೇಂಗಾ ಬೆಳೆಯನ್ನು ಬೆಳಿಬೇಕು ಮತ್ತು ಸಜ್ಜೆಯನ್ನು ಕೂಡ ಬೆಳಿಬೇಕು ಅಂಥೇಳಿ ನೀರಾವರಿಯಲ್ಲೇ ಅಥವಾ ವಿಶೇಷವಾಗಿ ಸಾವಯವ ಪದ್ಧತಿಯಲ್ಲಿ ಬೆಳೆಯುವಂಥ ಒಂದು ಪದ್ಧತಿಯನ್ನು ಕೈಗೊಂಡ್ರಿ. ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರಗಳ ಬಳಕೆ ಇಲ್ದಾನೆ, ಅದು ಹೇಗೆ ಅನಿಸ್ತು? ಸ್ವಲ್ಪ ಕಷ್ಟ ಅನಿಸ್ತು ರೀ. ಆದರೆ ಸಾವಯವ ಗೊಬ್ಬರ ಅಂದರೆ ಒಂಥರ ನಾವು ಕುರಿ ಹಟ್ಟಿ ಹಾಕಿ ಆಮೇಲೆ ತಿಪ್ಪಿ ಗೊಬ್ಬರಗಳನ್ನು ಹಾಕಿ ಎಲ್ಲ ರೆಡಿ ಮಾಡ್ಕೊಂಡು ಈ ಥರ ಬಿತ್ತಂತ ನಮ್ಮ ಬ್ರದರ್ ಅವರು ಹೇಳಿದ್ರೆ ಆ ಥರನೇ ಮಾಡ್ಕೊಂತ ಹೋದ ಕೂಡಲೇ ಅದು ಚೆನ್ನಾಗಿ ಫಸಲು ಬಂತು. ಈಗೂ ಅದೇ ಥರನೇ ಮಾಡಕತ್ತೇನೆ ರೀ. ಬಿತ್ತನೆಗಾಗಿ ಬೇಕಾದಂಥ ಸಜ್ಜೆಯನ್ನಾಗಲಿ ಅಥವಾ ಶೇಂಗಾನ ಎಲ್ಲಿಂದ ತಂದ್ಕೊಂಡ್ರಿ? ಒಂದು ಎಕರೆ ಪ್ರದೇಶಕ್ಕೆ ಎಷ್ಟು ತೂಕದ ಬೀಜವನ್ನು ಬಳಕೆ ಮಾಡ್ತೀರಿ? ಸರ್, ಒಂದು ಎಕರೆಗೆ ಒಂದು ಪಾಕೆಟ್ ಬೇಕದು ಸಜ್ಜಿ. ಕೃಷಿ ಕೇಂದ್ರದಾಗ ತಂಬರ್ತೀವಿ ನಾವು, ಎರಡು ಪಾಕೆಟ್ ಕೊಡ್ತಾರೆ ನಮಗೆ ಪಾಣಿ ಕೊಟ್ಟರೆ. ಅದನ್ನು ತಗೊಂಬಂದು ಮೊದಲ ನಾವು ಹೊಲನ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ, ತಿಪ್ಪಿ ಗೊಬ್ಬರ ಹಾಕಿ ಆಮೇಲೆ ಇದೆಲ್ಲ ಹಾಕಿ ಮಾಗಿ ಮಾಡಿ ಇಟ್ಕೊಂಡಿರ್ತೀವಿ. ಆ ಟೈಮ್ನಾಗ ಮೇ ಲಾಸ್ಟ್ ವಾರದಾಗ ನಾವು ಅದನ್ನು ಬಿತ್ತೀವಿ. ಅದು ಚೆನ್ನಾಗಿ ಬಂತು. ಈಗ ತೆನೆ ಕೂಡ ಬಿಟ್ಟವ್ರಿ, ಕಾಳು ಕೂಡ ಆಗೈತೆ. ಇನ್ನೂ ಒಂದು ಎರಡು ವಾರ ಅಥವಾ ಮೂರು ವಾರದಾಗ ಅದನ್ನು ಕಟಾವು ಮಾಡಬೇಕು. ಬಜರಂಗಬಲಿ ನವಾಬ್ ನಾಯಕರೇ, ಈ ಸಜ್ಜೆಯನ್ನು ಸಾಲಿನಿಂದ ಸಾಲಿಗೆ ಬಿತ್ತುವಂಥ ಕ್ರಮ ಮತ್ತು ಅದನ್ನು ನೀರು ಹಾಯಿಸುವಂಥ ಪದ್ಧತಿ ಇದನ್ನೆಲ್ಲ ಹೇಗೆ ನಿರ್ವಹಣೆ ಮಾಡಿಕೊಂಡ್ರಿ, ಹೇಗೆ ಮಾಡ್ತಾ ಇದ್ರಿ? ಸಾಲಿಂದ ಸಾಲಿಗೆ ಬಿತ್ತೋದಕ್ಕಿಂತ ಬೀಜ ಊರ್ತಾ ಹೋದ್ರೆ ನಮಗೆ ಬೀಜದ ಸಂಖ್ಯೆನೂ ಕಡಿಮೆ ಆಗುತ್ತೆ ರೀ, ಅಲ್ಲಿ ಚೆನ್ನಾಗಿರುತ್ತೋ. ಆಮೇಲೆ ಅದನ್ನು ಒಂದು ಸಾಲಿಂದ ಒಂದು ಸಾಲಿಗೆ ಒಂದು ಒಂದೂವರೆ ಫೀಟ್ ಅಂತಲೇ ಬೇಕು. ಒಂದು ಸಸಿಯಿಂದ ಒಂದು ಸಸಿಗೆ ಒಂದು 10 ಇಂಚು 8 ಇಂಚು ಈ ಥರ ಊರ್ಕೊಂತ ಊರ್ಕೊಂತ ಹೋಗ್ಬಿಟ್ರಪ್ಪ ಅಂತಂದ್ರೆ ಅದು ಚೆನ್ನಾಗಿ ಬೆಳೆಯುತ್ತೆ. ಆ ಥರ ಮಾಡೀವಿ ನಾವು. ಇನ್ನು ಈ ಬಿತ್ತನೆ ಮಾಡೋದ್ರಿಂದ ಎಷ್ಟು ದಿನದ ಅಂತರದಲ್ಲಿ ನೀರನ್ನು ಕೊಡಬೇಕು ಮತ್ತು ಕಳೆ ನಿರ್ವಹಣೆ ಇದನ್ನೆಲ್ಲ ಹೇಗೆ ಮಾಡ್ತೀರಿ? ಕಳೆ ಏನು ಬರಲ್ಲ ರೀ, ಬಂದರೂ ಸಹಿತ ಕೂಲಿ ಆಳುಗಳು ಅಥವಾ ನಾವು ಗೂಡು ಕಿತ್ತಿ ಅದನ್ನೆಲ್ಲ ಸರಿ ಮಾಡ್ತೀವಿ. ಇನ್ನು ನೀರು ಹಾಯಿಸೋದಂದರೆ ಒಂದು ವಾರಕ್ಕೊಂದು ಸಲ ನೀರು ಕೊಡ್ಬೇಕು ರೀ. ಒಂದು ಸಂದರ್ಭದಲ್ಲಿ ಮಳೆ ಏನಾರು ಬಂತಂದ್ರೆ ಒಂದು ವಾರ ಡ್ಯೂ ಮಾಡಬೇಕು. ಸಜ್ಜೆಯನ್ನು ನಾಟಿ ಮಾಡಿದ್ರಿ, ಶೇಂಗಾ ಬಿತ್ತನೆಗಾಗಿ ಪೂರ್ಣ ಪ್ರಮಾಣದ ಹೊಲವನ್ನು ಆಯ್ಕೆ ಮಾಡಿಕೊಂಡ್ರೆ ಅದನ್ನು ಕೂಡ ಮಿಶ್ರ ಬೆಳೆಯಾಗಿ ಬೆಳೀತಿದ್ರೆ ಹೇಗಂತ? ಇಲ್ಲ ರೀ, ಅದನ್ನು ಶೇಂಗಾನ ಬೆಳೀತಿದ್ವಿ. ಸಜ್ಜೆ ತಕ್ಕಂದ ಮೇಲೆ ಶೇಂಗಾ ಬೆಳೆಯೋದು ಇದೇ ಫಸ್ಟ್ ರೀ. ಅದು ಶೇಂಗಾ ಬೆಳಿಬೇಕಂತ ಮಾಡ್ಯಾರದ ರೀ. ಅದನ್ನೇನಂತ ಪ್ಲ್ಯಾನ್ ಮಾಡೇನಿ ರೀ, ಈ ಸಜ್ಜಿನ ತೆನೆಯಷ್ಟೇ ಕೊಯ್ಕೊಂಡು ಅದನ್ನು ರೂಟ್ ಹಾಕ್ಸಿ ಅದನ್ನೆಲ್ಲ ಸೊಪ್ಪಿನೆಲ್ಲ ಅದನ್ನು ಮಣ್ಣಿನಲ್ಲಿ ಬೆರೆಸಿ ಒಂದು 15 ದಿವಸ 20 ದಿವಸ ಅದನ್ನು ಮಾಗಿ ಮಾಡಿ ಬಿಟ್ಬಿಡೋದು ರೀ. ನಂತರ ಶೇಂಗದ ಬೀಜ ತಗೊಂಬಂದು ಬಿತ್ತನೆ ಮಾಡಿ ಬೆಳಿಬೇಕಂತ ನಿರ್ಧಾರ ಮಾಡೇನಿ ರೀ. ಶೇಂಗಾವನ್ನು ಬಿತ್ತನೆ ಮಾಡುವಂಥದ್ದು ಒಂದು ಕ್ರಮವನ್ನು ಅದ್ರ ಬಗ್ಗೆ ಹೇಳಿ, ಹೇಗೆ ಬಿತ್ತನೆ ಕ್ರಮವನ್ನು ಅನುಸರಿಸಿದ್ರಂತ? ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳದಾಗ ಅದನ್ನು ಬಿತ್ತಬೇಕು ರೀ. ಭೂಮಿನ ಅರಿಗಿ ಎಲ್ಲ ರೆಡಿ ಇಟ್ಕೋಬೇಕು ರೀ. ಒಂದು 15-20 ದಿವಸ ಹಂಗೆ ಭೂಮಿನ ಬಿಟ್ಬಿಡ್ಬೇಕು. ಬಿಟ್ಟು ನಂತರ ಅದಕ್ಕೆ ನೀರು ಹಾಯಿಸ್ಬೇಕು ರೀ. ನೀರು ಹಾಯಿಸಿ ಆಮೇಲೆ ಅದನ್ನು ಮತ್ತೆ ಕುಂಟಿ ಮಡಿಕೆ ಎಲ್ಲ ಮಾಡಿ ಅದರಲ್ಲಿ ಬಿತ್ತಬಿಡ್ತೀವಿ. ಬಿತ್ತಿದ್ರೆ ಶೇಂಗಾ ಬೆಳೆಯ ಬಿತ್ತನೆ ಸಂದರ್ಭದಲ್ಲಿ ಕೂಡ ಭೂಮಿಗೆ ಪೂರಕವಾಗಿ ಈ ಮೊದಲೇ ಕುರಿ ಗೊಬ್ಬರ ಇದನ್ನೆಲ್ಲ ಮಾಡಿರ್ತಿರ್ತಾವೆ. ಅಲ್ಲಿ ಸಸಿ ಮೊಳಕೆ ಹೊಡೆದು ಆದ ನಂತರ ಅಲ್ಲಿ ಕಳೆ ನಿರ್ವಹಣೆ ಕೂಡ ಬಹಳ ಮುಖ್ಯವಾಗಿರ್ತದೆ. ಅದನ್ನೆಲ್ಲ ಹೇಗೆ ನಿರ್ವಹಣೆ? ಅದನ್ನ ಕಳೆಯನ್ನ ನಾವು ತೆಗೆಸ್ಬೇಕು ರೀ. ಕೂಲಿ ಆಳುಗಳು ಹಚ್ಚಬೇಕು, ನಾವು ಮನೆಯಲ್ಲೇ ಕುಂತು ತಯಾರು ಮಾಡಬೇಕು. ಅದಲ್ಲದೆ ಬೀಜ ನಾಟಿದ ಮೇಕ 21-22 ದಿವಸ ತನಕ ನಾವು ನೀರೇ ಬಿಡಬಾರ್ದು. ಅದಕ್ಕೆ ಅದನ್ನೆಲ್ಲ ಕಾಪಾಡ್ಕೋಬೇಕು ರೀ. ಆಮೇಲೆ ಜಿಪ್ಸಮ್ ಹಾಕಬೇಕು, ಅದನ್ನೆಲ್ಲ ಸರಿಯಾದ ರೀತಿಯಿಂದ ನೋಡಿ. ಕಳೆ ಒಂದು 2-3 ಸಲ ಬರ್ತೀರಿ ಸರ, ಮತ್ತೇನು ಬರೋಂಗಿಲ್ಲ. ಗೊಬ್ಬರ ಏನೈತೆ ನಾವು ಬರೀ ಜಿಪ್ಸಮ್ ಹಾಕ್ತೀವಿ ರೀ, ಹೆಚ್ಚು ಬೇರೆ ಗೊಬ್ಬರ ಹಾಕೋಂಗಿಲ್ಲ. ಅದು ಬೆಳೆ ಚೆನ್ನಾಗಿ ಬರುತ್ತೆ. ಸಜ್ಜೆಗೆ ಯಾವುದಾದ್ರು ರೋಗಗಳು ಕೀಟಗಳು ಇಂಥ ಏನಾದರೂ? ಸಜ್ಜಿಗೆ ರೀ, ಸಜ್ಜಿಗೆ ಬರೋದು ಕಡಿಮೆ. ಅಕಸ್ಮಾತ್ ಬಂದರೆ ಅದು ಗುಳಿಗೆ ಅಂತ ಸಿಗ್ತಾವೆ ರೀ, ಆ ಗುಳಿಗೆಗಳನ್ನು ಹಾಕ್ಬೇಕು ನಾವು. ಅದು ಬರಲ್ಲ, ಇದುವರೆಗೆ ಬಂದಿಲ್ಲ. ಅದನ್ನು ನಾವು ಆರ್ ಎಸ್ ಕೆ ದವ್ರ ಹತ್ರ ಕೇಳಿದ್ರೆ ಅವ್ರು ಗುಳಿಗೆ ಕೊಡ್ತಾರೆ, ಆ ಗುಳಿಗೆ ತಗೊಂಬಂದು ಹಾಕ್ಬೇಕು. ಇನ್ನು ಶೇಂಗಾ ಬೆಳೆಯನ್ನ ಬಾಧಿಸುವಂತ ರೋಗಗಳು ಕೀಟಗಳು ಬರ್ತಾವ್ರಿ ಬರ್ತಾವ್ರಿ ಅವು ಬರ್ತಾವ್ರಿ. ಒಂದು ಚಿಕ್ಕಿ ರೋಗ ಅಂತ ಅದೊಂದು ಯಾವುದೇ ಒಂದು ಬೂದಿ ರೋಗ ಅಂತ ಇಂಥವು ಬರ್ತಾರ್ರಿ. ಬಂದ ನಂತರ ನಾವು ಆರ್ ಎಸ್ ಕೆಗೆ ಹೋಗಿ ನಾವು ಯಾವುದನ್ನ ಇದು ಮಾಡ್ಬೇಕಂತ ಕೇಳಿ ಅವ್ರು ಕೊಟ್ಟಂಥದ್ದು ನಾವು ಚಿಂಪಡಿಸಿ. ಶೇಂಗಾದಲ್ಲಿ ಕಳೆ ನಿರ್ವಹಣೆ ಕೂಡ ಭಾಳ ಮುಖ್ಯವಾಗಿರ್ತದೆ. ಅದನ್ನೆಲ್ಲ ಹೇಗೆ ಕಳೆ ತೆಗಿಬೇಕ್ರಿ ಸರ್? ಕಳೆ ತೆಗಿಬೇಕು, ಕಳೆ ನಿರ್ವಹಣೆ ಮಾಡಲೇಬೇಕು. ನಾವು ಕೈಲಿಂದ ಕಳೆ ತೆಗಿಲೇಬೇಕು. ನಾವು ಮನೆಯಾಗ 3 ಜನ ಅದೇವ್ರಿ. ಆ 3 ಜನ ಮತ್ತೊಂದು ಇನ್ನೊಂದು 2-3 ಜನ ತಗೊಂಡು ನಾವೆಲ್ಲ ಕಳೆಯನ್ನು ತೆಗೆದು ಒಂದು 2-3 ಸಲ ತೆಗಿಬೇಕಾಗತ್ತೆ. ಈ ಸಂದರ್ಭದಲ್ಲಿ ಎಲ್ಲ ರೈತ ಬಂಧವರ ಒಂದು ಕೊರಗು ಅಂತ ಹೇಳಿದ್ರೆ ಬೆಳೆದಂಥ ಬೆಳೆಗಳನ್ನು ಮಾರಾಟ ಮಾಡಲಿಕ್ಕೆ ಸಕಾಲವಾದ ಮಾರುಕಟ್ಟೆ ಇಲ್ಲ ಅಥವಾ ಬೆಲೆ ಇಲ್ಲ. ಬೆಲೆ ಇದ್ದಾಗ ಸೌಕರ್ಯವನ್ನು ಕೂಡ ಅಷ್ಟಕ್ಕಷ್ಟೇ. ಆದರೆ ತಾವು ವಿಶೇಷವಾಗಿ ಸಜ್ಜೆ ಮತ್ತು ಶೇಂಗಾವನ್ನು ಆಯ್ಕೆ ಮಾಡಿಕೊಂಡು ಅದು ಸಾವಯವ ಪದ್ಧತಿಯಲ್ಲಿ ಬೆಳೀತಾ ಇದ್ದೀರಿ. ಇದಕ್ಕೆ ಪರ್ಯಾಯವಾಗಿ ಏನಾದರೂ ಬೆಳೆ ಬೆಳೀಲಿಕ್ಕೆ ಮನಸ್ಸಾಗಲಿಲ್ವಾ ಅಥವಾ ಯೋಚನೆ ಮಾಡಲಿಲ್ವಾ? ಇಲ್ಲ, ಯೋಚನೆ ಮಾಡಿಲ್ಲರಿ. ನಮ್ಮದು ಡ್ರೈ ಏರಿಯಾ ಅಂತ 1 ಎಕರೆ ಐತೆ, ಅದರಾಗ ಬೆಳಿತೀನಿ ರೀ. ಎಳ್ಳು ಅಥವಾ ಹುರುಳಿ ಇಂಥವು ಬೆಳಿತೀವ್ರಿ. ಈ ಸರ್ತೆ ಮಳೆ ಚೆನ್ನಾಗೈತೆ, ಇದು ಚೆನ್ನಾಗೈತೆ ರೀ. ಶೇಂಗಾ ಬೆಳೆಯನ್ನು ಸಾಕಷ್ಟು ರೀತಿಯಲ್ಲಿ ನಾವು ಸಂರಕ್ಷಣೆ ಮಾಡಿದಾಗ ಕೂಡ ಕೆಲವೊಮ್ಮೆ ಈ ಸುರುಳಿ ಪುಚ್ಚಿ ರೋಗ ಇರ್ಬೋದು ಅಥವಾ ಈ ಬಡ್ಡೆ ಕೊಳೆ ರೋಗ ಇರ್ಬೋದು ಇಂಥವೆಲ್ಲ ಬರ್ತಾ ಬಂದಂಥ ಸಂದರ್ಭದಲ್ಲಿ ತಾವು ಯಾರನ್ನು ಸಂಪರ್ಕ ಮಾಡ್ತೀರಿ ಮತ್ತು ಏನು ಸಲಹೆಯನ್ನು ಪಡ್ಕೊಳ್ತೀರಿ ಹೇಗೆ ಅಂತ? ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಆ ಸಲಹೆ ಪ್ರಕಾರ ನಾವು ಹಾಕಿ ಬೆಳೆಯಿದ್ರಿ. ಹೆಚ್ಚುವರಿಗಾಗಲಿ ನಮ್ಮ ಬ್ರದರ್ ಅವ್ರ ಅದರ ಅವ್ರನ್ನೂ ಕೇಳ್ತೇವ್ರಿ. ತಾವು ಒಂದೇನು ತೊಂದರೆ ಆಗಿಲ್ಲರಿ. ಆಗೋದು ಬೇಡ. ಸಜ್ಜೆ ಮತ್ತು ಶೇಂಗಾ ಬೆಳೆಯನ್ನು ಬೆಳೆಯೋದ್ರಿಂದ 1 ವರ್ಷಕ್ಕೆ ಸರಾಸರಿಯಾಗಿ ಬಿತ್ತನೆ ಕ್ರಮದಿಂದ ಹಿಡಿದು ಕಟಾವು ಮಾಡಿ ಫಸಲನ್ನು ಮಾರಾಟ ಮಾಡೋ ಮಳಿಗೆಗೆ ತೊಗೊಂಡು ಹೋಗೋವರೆಗೂ ಕೂಡ ಎಷ್ಟು ಖರ್ಚು ಬರುತ್ತೆ ಮತ್ತು ಖರ್ಚು ವೆಚ್ಚಗಳನ್ನು ತೆಗೆದಾದ ನಂತರ ಉಳಿಬೋದಂಥ ಒಂದು ಸಾಮಾನ್ಯ ಆದಾಯ? ಸರ, ನಾವು ಸಾವಯವ ಹಾಕ್ತೀವಿ, ತಿಪ್ಪೆ ಗೊಬ್ಬರ ಹಾಕ್ತೀವಿ, ಅದ್ರದ್ದೊಂದು ಸ್ವಲ್ಪ ಖರ್ಚು, ಇದ್ರದ್ದೊಂದು ಸ್ವಲ್ಪ ಖರ್ಚು ಅಂದ್ರೆ 1,000-2,000 ರೂಪಾಯಿ ಖರ್ಚು ಬರ್ಬೋದು ನಮಗೆ. ಏನ್ರಿ, ಅದಲ್ಲದೆ ನಾವು ಮನೆಯವರ ಕೆಲಸ ಮಾಡ್ತಿರ್ತೀವಲ್ಲ, ಆ ಕಾರಣದಿಂದಾಗಲಿ ಕೂಲಿ ಆಳಿನ ಖರ್ಚುನೂ ಕಡಿಮೆ ಬರ್ತದೆ. ಒಂದು ಸುಮಾರು 5,000-6,000 ರೂಪಾಯಿ ಬರ್ತೀರಿ ಎಕರೆಗೆ. 1-10 ಕ್ವಿಂಟಲ್ ಸಜ್ಜಿ ಬರ್ತೀರಿ. ಈ ಮಾರಾಟ ಮಾಡಲಿಕ್ಕೆ ಮಾರುಕಟ್ಟೆ ವ್ಯವಸ್ಥೆನ ಹೇಗೆ ಕಂಡುಕೊಂಡ್ರಿ? ಕನಿಗಿರಿ, ತಾವರಗಿರಿ, ಗಂಜ ಅದವಲ್ಲ ಅಲ್ಲಿಗೆ ಹೋಗಿ ನಾವು ಮಾರಾಟ ಮಾಡ್ತೀವಿ ರೀ. ಮೊದಲ ಹೋಗಿ ತಿಳ್ಕೊಂಬರ್ತೀವಿ, ಸ್ಯಾಂಪಲ್ ತಗೊಂಡೋಗಿ ಯಾವ ಅಂಗಡಿಗೆ ನಮ್ಗೆ ಒಳ್ಳೆ ರೇಟ್ ಸಿಗ್ತಿರ್ತೋ ಆ ಅಂಗಡಿಗೆ ಹೋಗಿ ನಾವು ಹಾಕಿ ತೊಗೊಂಬರ್ತೀವಿ. ಎ ಪಿ ಎಂ ಸಿಗೆ ತೆಗೆದುಕೊಂಡೋದ್ರೆ ಅಲ್ಲಿ ನಿಖರವಾದ ಬೆಲೆ ಮತ್ತು ಎಲ್ಲ ಕಡೆ ಕೂಡ ಏನು ಬೆಲೆ ಧಾರಣೆ ಇರ್ತದೆ ಆ ಬೆಲೆ ಸಿಗುವಂಥದ್ದು ಸಿಗುತ್ತೈತೆ ರೀ. ಅದು ಅವರೆಲ್ಲ ಒಂದೇ ಥರ ಇರ್ತಾರೆ ರೀ. ಅವರು ಅವ್ರು ಏನು ಹೇಳಿರ್ತಾರೆ ಅದೇ ಸತ್ಯನ. ನಾವು ರೈತರಿಗೆ ಅದು ಕಷ್ಟ ಅನುಭವಿಸೋದು ತಪ್ಪಿಲ್ಲ ರೀ. ನಾ ಒಟ್ಟಿನಲ್ಲಿ ಭಜರಂಗಬಲಿ ನವಾಬ್ ನಾಯಕರ ಈ ಸಾವಯವ ಪದ್ಧತಿಯನ್ನು ಅನುಸರಿಸಿರೋದ್ರಿಂದ ಒಂದೆಡೆ ಭೂಮಿ ಸುಸ್ಥಿರವಾಗಿ ಮತ್ತು ತನ್ನ ಫಲವತ್ತತೆಯ ಗುಣವನ್ನು ನಿರಂತರವಾಗಿ ದೀರ್ಘಕಾಲದವರೆಗೆ ಉಳಿಸ್ಕೊಂಡು ಹೋಗುವಂಥದ್ದು ಮತ್ತು ಖರ್ಚು ಕೂಡ ಕಡಿಮೆ ಮಾಡುವಂಥದ್ದು ಹೇಗೆ ಅನಿಸ್ತಾ ಇದೆ? ಈಗಂತೂ ಚೆನ್ನಾಗಿ ಅನಿಸ್ತಾ ಇದೆ. ಸಾವಯವ ಗೊಬ್ಬರದಿಂದ ಬೆಳೆದ್ರಿಂದ ಅದರಲ್ಲಿ ಸ್ವಲ್ಪ ನಾವು ನಮ್ಮ ಮನೆಗೂ ಉಪಯೋಗಿಸೋಣ ಕಟ್ಕೊಂತೀವಿ ರೀ. ಅದರಿಂದ ಬಿ ಪಿ, ಶುಗರು ಸ್ವಲ್ಪ ಕಡಿಮೆ ಆಗ್ತಾವ. ಈ ಗೊಬ್ಬರ ಎಣ್ಣೆನ ಕಡಿಮೆ ಬಳಸಿರ್ತೀವಲ್ಲ ರೀ, ಆ ಕಾರಣದಿಂದಾಗಲಿ ಈ ಸದ್ಯದ ಪರಿಸ್ಥಿತಿಯಲ್ಲಿ ಚೆನ್ನಾಗೈತೆ ರೀ. ಶೇಂಗಾ ಅಂತೂ ನಾವು ಇಟ್ಕೊಳಂಗಿಲ್ಲ, ಮಾರಿಬಿಡ್ತೀವಿ. ಅದಕ್ಕೆ ಬೇಕಾದ ವಸ್ತುಗಳಿಗೆ ಬೇಕಲ್ಲ ಅಷ್ಟು. ಅನ್ನ ಡ್ರೈ ಆರಿಯಾ ಅಂತಂದ್ರೆ ಅದು ಒಮ್ಮೆ ಬರ್ತೈತೆ, ಒಮ್ಮೆ ಬರೋದಿಲ್ಲ ಅಷ್ಟೇ. ಇನ್ನು ಶೇಂಗಾ ಬೆಳೆಯನ್ನು ಕಟಾವು ಮಾಡುವಂಥದ್ದು ಭಾಳ ಮುಖ್ಯವಾಗಿರ್ತದೆ. ಯಾಕಂದರೆ ಎಲ್ಲ ಬೆಳೆಗಳ ಬೆಳೆ ಬೆಳೆದಿದೆ ಅಥವಾ ಕಾಳುಗಟ್ಟಿದೆ ಅಂತ ನೋಡ್ಕೊಳ್ಳೋದಾದ್ರೆ ನಾವು ಸಸ್ಯ ಮೇಲ್ಭಾಗದಲ್ಲಿ, ಆದರೆ ಈ ಬೆಳೆ ಸಂಪೂರ್ಣವಾಗಿ ಸಸಿಯ ಬುಡದಲ್ಲಿ ಶೇಂಗಾ ಬಿಟ್ಟಿರುವಂಥದ್ದನ್ನು ನಾವು ನೋಡ್ತೇವೆ. ಕಟಾವು ಮಾಡುವಂಥದ್ದು ಕೂಡ ಭಾಳ ಮುಖ್ಯವಾಗಿರ್ತದೆ. ಬೆಳೆಯೋ ತನಕ ಒಂದು ಹಂತ, ಬೆಳೆದಾದ್ಮೇಲೆ ಬಹುದೊಡ್ಡ ಕಾಲಘಟ್ಟ ಇದು. ಈ ಬೆಳೆಯನ್ನು ನೆಲದಿಂದ ಬುಡ್ಡೆಯನ್ನು ಆಗದು ಶೇಂಗಾವನ್ನು ಬೇರ್ಪಡಿಸುವಂಥದ್ದು, ಅದನ್ನೆಲ್ಲ ಹೇಗೆ ತಾವು ನಿರ್ವಹಿಸ್ತೀರಿ? ಸರ, ಅದು ಬಲ್ತಿರುತ್ತದೆ ಕಾಳು ಅಂತಂದ್ರೆ ನಾವು ಏನಂತೆ, ಒಂದು ಶೇಂಗಾದ ಗಿಡನ ಕಿತ್ತಿ ಅದನ್ನ ಸಿಪ್ಪೆ ಸುಲಿದ್ರೆ ಆ ಸಿಪ್ಪೆ ಒಳಭಾಗ ಕಪ್ಪಾಗಿರ್ಬೇಕು. ಅದು ಕಪ್ಪಾಗಿದ್ದರೆ ಇದು ದಪ್ಪ ಆಗೈತೆ ಅಂತ ಅರ್ಥ. ಈ ಮೂಲೆಗೆ ನಾವು ಕಿತ್ತಿರ್ತೀವಿ ಅಂದರೆ ನೆಕ್ಸ್ಟ್ ಇನ್ನೊಂದು ಮೂಲೆಗೊಳಗೆ ಒಕ್ಕಿರ್ತೀವಿ. ಅದು ಇನ್ನೂ ಸರಿಯಾಗಿ ಬಲ್ತಿಲ್ಲ ಅಂದರೆ ಮತ್ತೊಂದು ವಾರ ಬಿಟ್ಬಿಡ್ತೀವಿ. ಬಿಟ್ಟ ನಂತರ ಅದನ್ನೆಲ್ಲ ಕಿತ್ತಿಸಿ ಮತ್ತು ನೀರು ಹಾಯಿಸಿ ಕೂಲಾಳದಗಳನ್ನು ತಗೊಂಡು ಕಿತ್ತಿಸಿ ಅವನ್ನ ಅರಿಸಿ ಅವನ್ನೆಲ್ಲ ಸ್ವಚ್ಛ ಮಾಡಿ ಆರಿಸಿ ಮತ್ತು ನಾವು ಮಾರ್ಕೆಟ್ಗೆ ಕಳಿಸ್ಬೇಕು. ಈ ಮಾರುಕಟ್ಟೆಗೆ ಕಳಿಸ್ಬೇಕಾದಂಥ ಸಂದರ್ಭದಲ್ಲಿ ಮೊದಲೇ ತಾವು ಮಾರುಕಟ್ಟೆಯನ್ನು ಸರ್ವೆ ಮಾಡ್ತೀರಿ, ಎಲ್ಲಿ ಹೆಚ್ಚಿನ ಬೆಲೆ ಸಿಗುತ್ತೆ ಅಲ್ಲಿ ಕೊಡುವಂಥದ್ದು. ಸೊ ಅಂಥ ಒಂದು ಪದ್ಧತಿಯಿಂದ ಹೆಚ್ಚು ಆದಾಯವನ್ನು ಕೂಡ ನಿರೀಕ್ಷೆ ಮಾಡ್ಬೋದು ಅಂತೀರಿ? ಹಾಂ, ಆದಾಯ ಕೂಡ ನಿರೀಕ್ಷೆ ಮಾಡ್ಬೋದು ರೀ. ಯಾಕಂದ್ರೆ ನಾವು ಎಲ್ಲರೂ ಒಂದು ಕಡೆಗೆ ಏನೋ ವೃತ್ತಕ್ಕೆ ಎಣ್ಣೆಯೋ ಅಥವಾ ಕೀಟನಾಶಕ ಇನ್ನೊಂದು ಏನಾರು ತಂದಿರ್ತೀವಿ ಅವರಿಗೆ ಅಂಗಡಿಗೆ ಹೋಗ್ಬೇಕು ನಾವು ಅಂತಂದ್ರೆ ಅಲ್ಲಿ ರೇಟ್ ಸಿಗೋದಲ್ಲ ರೀ. ನಾವು ಸ್ವಂತದಿಂದನೇ ಮಾಡ್ಕೊಂಡು ಹೋಗಿ ಬ್ಯಾಂಕ್ನವ್ರು ಕೂಡ ಸಹಾಯ ಮಾಡ್ತಾರೆ ರೀ. ಅದಕ್ಕೆ ಆ ಬ್ಯಾಂಕಿನ ದುಡ್ಡು ತಗೊಂಡು ನಾವೆಲ್ಲ ಅದಕ್ಕೆ ನಗದಿ ಹಾಕಿ ವ್ಯವಹಾರ ಮಾಡ್ತೀವಿ, ನಮಗೆ ಒಳ್ಳೆ ರೇಟ್ ಸಿಗ್ತೈತೆ ರೀ. ಈ ಕೃಷಿ ಇಲಾಖೆಯಿಂದಾಗಲಿ ಅಥವಾ ಬೇರೆ ಬೇರೆ ಕೃಷಿ ವಿಜ್ಞಾನ ಕೇಂದ್ರಗಳಾಗಿರ್ಬೋದು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳಾಗಿರ್ಬೋದು ಅಥವಾ ವಿಜ್ಞಾನಿಗಳಂದಾಗಿರ್ಬೋದು, ಇವರಿಂದ ಏನಾದರೂ ಮಾಹಿತಿಯನ್ನು ಸೌಲಭ್ಯಗಳನ್ನು ಏನಾದರೂ ಪಡ್ಕೊಂಡಿರ್ತಾವೆ? ಸಹಾಯ ಏನು ಪಡ್ಕೊಂಡಿಲ್ಲ ರೀ, ಇನ್ನೋರಿಗಾದ್ರೂ ಮಾಹಿತಿ ಮಾತ್ರ ಪಡ್ಕೊಂಡಿನಿ ರೀ. ಒಟ್ಟಿನಲ್ಲಿ ಸಾವಯವ ಪದ್ಧತಿಯಲ್ಲಿ ಸಜ್ಜೆ ಮತ್ತು ಶೇಂಗಾ ಬೆಳೆ ಬೆಳೆಯೋದ್ರಿಂದ ಒಂದು ಒಳ್ಳೆಯ ಜೀವನ ನಡೆಸ್ಬೋದು ಅಂತೀರಿ? ಚೆನ್ನಾಗಿ ನಡೆಸ್ಬೋದು ರೀ. ನಮ್ದು ಇರೋದು ಸ್ವಲ್ಪ ಭೂಮಿ ರೀ, 4 ಎಕರೆ ಭೂಮಿ ಇರೋ ಒಬ್ಬ ಮಗ ಅದಾನೆ ರೀ, ಅವನು SSLC ಮುಗ್ದತಿವ, ಅವನೇನಾಗ್ತಾನೋ ಗೊತ್ತಿಲ್ಲ. ನಾವಂತೂ ರೈತರೇ. ಮುಂದಿನ ಬಾರಿ ಯಾವ್ಯಾವ ಬೆಳೆನ ಬೆಳಿಬಹುದು ಅಥವಾ ಬೆಳಿಬೇಕು ಅಂತ ಅನ್ನುವಂಥ ಏನಾದರೂ ಯೋಚನೆ? ಹತ್ತಿ ಬೆಳೆ ಬೆಳಿಬೇಕಂತ ಒಂದು ನಿರ್ಧಾರ ಮಾಡೇನಿ ರೀ. ಈ 2 ಎಕರೆ ಜಮೀನಿನಲ್ಲಿ ಸ್ವಲ್ಪ ಮಾಹಿತಿ ತಿಳ್ಕೊಂಡು ಬೆಳಿಬೇಕಂತ ನಿರ್ಧಾರ ಮಾಡೇನಿ ರೀ. ಆದರೆ ಸಕ್ಸಸ್ ಆಗುತ್ತೆ ರೀ. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಹೊಸ ಹೊಸ ಬೆಳೆಗಳನ್ನು ಬೆಳಿಬೇಕು ಅನ್ನುವಂಥ ಕನಸನ್ನು ಕಟ್ಕೊಂಡಿದ್ದೀರಿ. ಮತ್ತು ಭೂಮಿಯ ಫಲವತ್ತತೆಯನ್ನು ದೀರ್ಘಕಾಲದವರೆಗೂ ಹಾಗೆ ನಿರಂತರವಾಗಿ ಉಳಿಸೋದ್ರ ಜೊತೆಗೆ ಸಾವಯವ ಕೃಷಿಗೆ ಹೆಚ್ಚು ಒತ್ತನ್ನು ಕೊಡೋದ್ರ ಮುಖೇನ ಸಜ್ಜೆ ಮತ್ತು ಶೇಂಗಾ ಬೆಳೆಯಿಂದ ಒಂದು ಒಳ್ಳೆಯ ಆದಾಯವನ್ನು ಗಳಿಸ್ಬೇಕು ಅನ್ನುವಂಥ ನಿರೀಕ್ಷೆ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಆ ಎಲ್ಲ ನಿರೀಕ್ಷೆ ಹುಸಿಯಾಗದಂತೆ ಎಲ್ಲವೂ ಕೂಡ ಸಕಾರಾತ್ಮಕವಾಗಿ ತಮ್ಮ ಕೃಷಿ ಚಟುವಟಿಕೆಗಳು ಇನ್ನಷ್ಟು ಉನ್ನತ ಮಟ್ಟದಲ್ಲಿ ಜರುಗಲಿ ಅನ್ನುವಂಥ ಆಶಯದೊಂದಿಗೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಜ್ಜೆ ಮತ್ತು ಶೇಂಗಾ ಬೆಳೆ ಬೇಸಾಯದ ಅನುಭವ ಕುರಿತು ಶ್ರೀ ಬಜರಂಗಬಲಿ ನವಾಬ್ ನಾಯಕ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಕೃಷಿ ಗೀತೆಯನ್ನು ಕೇಳೋಣ. ಕಾಳುಗಳು ಕಪ್ಪನೆ ಮುತ್ತುಗಳು ಈ ಸಜ್ಜೆಯ ಕಾಳುಗಳು ಕಪ್ಪನೆ ಮುತ್ತುಗಳು ಕಪ್ಪನೆ ಮುತ್ತುಗಳು ಈ ಸಜ್ಜೆಯ ಕಾಳುಗಳು ಈ ಸಜ್ಜೆಯ ಕಾಳುಗಳು ಬಹಳಷ್ಟು